ಜಾಣರಾಗಿರಿ, ಜಾಗರೂಕರಾಗಿರಿ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ ಗ್ರಾಮಾಂತರಂಗ. ಗ್ರಾಮಾಂತರಂಗ ರೈತ ಬಾಂಧವರೇ, ಈ ದಿನ ನಾವು ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆ ಹಾಗೂ ಕೆಲವು ಕೃಷಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳೋಣ ರೈತರಿಗೆ ಸಲಹೆ. ರೈತರು ನಿರ್ದಿಷ್ಟ ವಾತಾವರಣಕ್ಕೆ ಹೊಂದುವ ತಳಿಗಳನ್ನು ಮಾತ್ರ ಬೀಜೋತ್ಪಾದನೆಗೆ ಉಪಯೋಗಿಸುವುದು ಸೂಕ್ತ. ಬೀಜೋತ್ಪಾದನೆಗೆ ಅವಶ್ಯವಾಗಿ ಸಾಧಾರಣ ಮಳೆ ಹಾಗೂ ಸಾಧಾರಣ ಶೀತಾಂಶಗಳ ಬಹಳ ಮುಖ್ಯವಾಗುತ್ತದೆ. ಬೀಜೋತ್ಪಾದನೆ ಕೈಗೊಳ್ಳಲು ಬೆಳೆಗನುಗುಣವಾಗಿ ಸೂಕ್ತ ಮಣ್ಣನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಮಣ್ಣಿನ ರಸಸಾರವು 6.5-7.5 ಇದ್ದರೆ ಉತ್ತಮ. ಮಣ್ಣಿನಲ್ಲಿ ನೀರು ಮತ್ತು ಗಾಳಿಯು ಭೂಮಿಯಲ್ಲಿರುವ ಮಣ್ಣಿನ ಮೂಲಕ ಸರಾಗವಾಗಿ ಬೆಳೆ ಚಾಲನೆಯಾಗುವಂತಿರಬೇಕು. ಮತ್ತು ಬೀಜೋತ್ಪಾದನೆಗೆ ಮರಳು ಮಿಶ್ರಿತ ಫಲಭರಿತ ಕೆಂಪು ಜೇಡು ಮಣ್ಣು ಬೀಜೋತ್ಪಾದನೆಗೆ ಉತ್ತಮ. ಆಮೇಲೆ ಬೀಜೋತ್ಪಾದನೆ ಕೈಗೊಳ್ಳುವಂಥ ರೈತರು ಭೂಮಿ ಆಯ್ಕೆ ಮಾಡ್ಕೋಬೇಕಾದ್ರೆ ಕೆಲವೊಂದು ಕ್ರಮಗಳನ್ನು ಅನ್ವಯಿಸ್ಕೊಬೇಕು. ಆಯ್ಕೆಯಾದ ಭೂಮಿಯಲ್ಲಿ ಹಿಂದಿನ ಬೆಳೆ ಅದೇ ಬೆಳೆಯದಾಗಿರಬಾರದು. ಇದರಿಂದ ಏನಾಗ್ತದೆ ಅಂದರೆ ಬೀಜೋತ್ಪಾದನೆಯಲ್ಲಿ ಕಾಣಿಸಬಹುದಾದಂತಹ ಸ್ವತಃ ಬೆಳೆದ ಗಿಡಗಳು, ಭೂಮಿಯಿಂದ ಹರಡಬಹುದಾದ ರೋಗಾಣುಗಳು, ಕೀಟಗಳನ್ನು ಮತ್ತು ಬೇಡವಾದ ಕಳೆಗಳನ್ನು ನಾವು ನಿಯಂತ್ರಿಸಬಹುದು ಮತ್ತು ಅದರಿಂದ ಗುಣಮಟ್ಟನ ಹೆಚ್ಚಿಸ್ಕೋಬೋದು. ಆಮೇಲೆ ಬೀಜೋತ್ಪಾದನೆ ಕೈಗೊಳ್ಳುವ ರೈತರು ಪ್ರತ್ಯೇಕತೆ ಅಂತರವನ್ನು ಗಮನದಲ್ಲಿಟ್ಕೊಬೇಕಾಗುತ್ತೆ. ಸಪೋಸ್ ಭತ್ತ ಬೀಜೋತ್ಪಾದನೆ ಮಾಡ್ತಾರೆ ಅಂದರೆ 5-10 ಮೀಟ್ರು ಬೇರೆ ತಾಕಿನಿಂದ ದೂರ ಇರಬೇಕು. ಅದೇ ಥರ ತೊಗರಿಗೆ 100-200 ಮೀಟ್ರು ಅಂತರ ಇರಬೇಕು. ಶೇಂಗಾಗೆ 5 ಮೀಟ್ರ್ ಅಂತರ ಇರಬೇಕು. ಮತ್ತು ನವಣೆಗೆ 5-10 ಮೀಟ್ರು ನವಣೆ ಬೆಳೆ ಬೇರೆ ತಾಕಿನಿಂದ ಬೇರ್ಪಡಿಸಿರಬೇಕು. ರೈತರುಗಳು ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಭಾಳ ಪ್ರಮುಖ ಕಾಳಜಿ ವಹಿಸಬೇಕಾಗುತ್ತೆ. ತಳಿಗಳು ಬೀಜೋತ್ಪಾದನೆ ಪ್ರದೇಶಕ್ಕೆ ಹೊಂದುವಂಥ ತಳಿಗಳನ್ನ ಅವರು ಆಯ್ಕೆ ಮಾಡ್ಕೋಬೇಕು. ಮತ್ತು ಅಧಿಕ ಇಳುವರಿ ಕೊಡೋಂಥ ತಳಿಗಳನ್ನ ಅವರು ಆಯ್ಕೆ ಮಾಡ್ಕೋಬೇಕಾಗುತ್ತೆ ರೈತರುಗಳು. ತಳಿಯು ರೋಗ ಮತ್ತು ನಿರೋಧಕ ಶಕ್ತಿ ಹಾಗೂ ಉತ್ತಮ ಬೀಜದ ಗುಣ ಹೊಂದಿರಬೇಕು. ಇಂಥ ತಳಿಗಳನ್ನ ರೈತರು ಬೀಜೋತ್ಪಾದನೆಗೆ ಆಯ್ಕೆ ಮಾಡ್ಕೋಬೇಕು. ಮತ್ತು ಕ್ರಮಗಳು ಏನೇನು ತಗೋಬೇಕು ಬೀಜೋತ್ಪಾದನೆ ಕೈಗೊಳ್ಳುವಾಗ ರೈತರುಗಳು ಅಂದರೆ, ನಿಗದಿತ ಬೀಜೋತ್ಪಾದನೆಗೆ ಸೂಕ್ತವಾದ ಶ್ರೇಣಿಯ ಬೀಜವನ್ನು ಪಡಿಬೇಕು. ಸಪೋಸ್ ಅವ್ರ ಮೂಲ ಬೀಜೋತ್ಪಾದನೆಗೆ ತಗೋಬೇಕಪ್ಪ ಅಂದರೆ ತಳಿವರ್ಧಕ ಬೀಜಗಳನ್ನ ಬಳಸಬೇಕು. ಅಥವಾ ಪ್ರಾಮಾಣೀಕೃತ ಬೀಜೋತ್ಪಾದನೆ ಕೈಗೊಳ್ಳಬೇಕಪ್ಪ ಅಂದರೆ ಮೂಲ ಬೀಜನ ಬಿತ್ತನೆಗೆ ಉಪಯೋಗಿಸ್ಬೇಕು. ಬೀಜವನ್ನು ಕೊಳ್ಳುವಾಗ ರೈತರು ನಿಗದಿತ ಚೀಟಿ, ಟ್ಯಾಗ್ ಮತ್ತು ಸೀಲು ಸಹಿತ ಇರಬೇಕು ಅನ್ನೋದನ್ನ ಗಮನದಲ್ಲಿಟ್ಕೋಬೇಕು. ಮತ್ತು ಬೀಜಕ್ಕೆ ನಿಗದಿಪಡಿಸಿದ ಬಿತ್ತನೆ ಅವಧಿ ಮುಗಿದಿರಬಾರ್ದು. ಖರೀದಿ ಮಾಡಬೇಕಾದ್ರೆ ರೈತರು ಇದನ್ನು ಗಮನದಲ್ಲಿಟ್ಕೊಬೇಕಾಗುತ್ತೆ. ಆಮೇಲೆ 1-ಕ್ಕಿಂತ ಹೆಚ್ಚು ಚೀಲ ಖರೀದಿಸುವಾಗ ಎಲ್ಲ ಚೀಲಗಳು ಒಂದೇ ತಳಿಯದಾಗಿರಬೇಕು. ಮತ್ತು ಖರೀದಿಸುವಾಗ ಲಾಟ್ ಸಂಖ್ಯೆ ನಮೂದಿಸಿದ್ದೇ ಅಧಿಕೃತ ರಶೀದಿ ಪಡೆಯಬೇಕು. ಅವ್ರು ಏನು ರಶೀದಿ ತಗೋತಾರೆ ಮಾರ್ಕೆಟ್ನಲ್ಲಿ, ಆ ರಶೀದಿನಲ್ಲಿ ಆ ಬೀಜದ್ದು ಲಾಟ್ ನಂಬರ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಭತ್ತ ಯಾವ ತಳಿಗಳು ಬಿತ್ತಬೇಕು ಅಂದರೆ BPT 5204 ಅಂತ ಉತ್ತಮವಾದ ತಳಿ ಇದೆ. ಆಮೇಲೆ ಅದೇ ಥರ ಗಂಗಾವತಿ ಸೋನಾ ಇದೆ, BR 2655 ತಳಿಗಳು ಭಾಳ ಮುಖ್ಯ. ಅದೇ ಥರ ನವಣೆನಲ್ಲಿ ರೈತರು ಬಾಂಧವರು HMT 100-1 ಮತ್ತು SIA 2644 ಅಂತ ಉತ್ತಮವಾದ ತಳಿಗಳಿದ್ದಾವೆ. ಅದೇ ಥರ ಮುಂದೆ ಈ ತೊಗರಿ ಬಿತ್ತನೆ ಮಾಡೋಂಥ ರೈತರಿಗೆ ಆಶಾ ಅನ್ನೋ ಒಂದು ತಳಿಗೆ ಹೆಚ್ಚಿನ ಇಳುವರಿ ಬರುತ್ತೆ. TS 3R, ಮಾರುತಿ, BSMR 736 ಇಂಥ ಅಧಿಕ ಇಳುವರಿ ಕೊಡೋಂಥ ತಳಿಗಳನ್ನ ಬಿತ್ತನೆ ಮಾಡಬೇಕು. ಅದೇ ಥರ ನಾನು ಬಳ್ಳಾರಿ ಜಿಲ್ಲೆಯಲ್ಲಿ ಈ ಶೇಂಗಾ ಬೆಳೆ ಅಂಥ ರೈತರಿಗೆ GPBD 4, ICGV 0351 ತಳಿ, Kadri 9 ತಳಿ, ಆಮೇಲೆ ICGV 9314 ತಳಿಗಳು, ಇಂಥ ಅಧಿಕ ಇಳುವರಿ ಬೆಳೆ ಕೊಡೋಂಥ ತಳಿಗಳನ್ನ ಬಿತ್ತನೆ ಮಾಡಬೇಕು. ರೈತ ಬಾಂಧವರೇ, ಇದುವರೆಗೂ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆಯನ್ನು ಕೇಳಿದಿರಿ.

ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ. ಹೆಚ್ಚು ದಕ್ಷತೆಯಿಂದ ನಿಮ್ಮ ಬೆಳೆಗಳನ್ನು ಬಲಪಡಿಸಲು ಬೇಕಾಗಿರುವ ಪೊಟಾಷ್ ಈಗ ಸಾವಯವ ರೂಪದಲ್ಲಿ NFL ರವರಿಂದ ಕಿಸಾನ್ ಕೇಲಶ್ ಮೂಲಕ. ಇದು 14.5% ಪೊಟ್ಯಾಶ್ ಅನ್ನು ಹೊಂದಿದ್ದು ಮಣ್ಣಿನಲ್ಲಿ ತೇವಾಂಶವನ್ನು ಉಳಿಸಿಕೊಳ್ಳುತ್ತದೆ ಹಾಗೂ ನೀರಿನ ಅವಶ್ಯಕತೆಗಳನ್ನು ಕಡಿಮೆ ಮಾಡುತ್ತದೆ. ಸಸ್ಯಗಳ ಬೆಳವಣಿಗೆಯನ್ನು ಬಲಪಡಿಸುತ್ತದೆ ಮತ್ತು ಹೆಚ್ಚಿನ ಇಳುವರಿಯನ್ನು ಖಚಿತಪಡಿಸುತ್ತದೆ. ಸುಸ್ಥಿರ ಕೃಷಿಗಾಗಿ ತಯಾರಿಸಲ್ಪಟ್ಟಿದೆ. ಅಧಿಕ ಇಳುವರಿ, ದೊಡ್ಡ ಮತ್ತು ಆರೋಗ್ಯಕರ ಹಣ್ಣುಗಳು, ಕೀಟಗಳು ಮತ್ತು ರೋಗಗಳಿಂದ ರಕ್ಷಣೆ. ಹತ್ತಿ, ಮೆಕ್ಕೆಜೋಳ ಮತ್ತು ಮೆಣಸು ಮುಂತಾದ ಬೆಳೆಗಳಲ್ಲದೆ ಬಾಳೆ, ಮಾವು ಮತ್ತು ಕಿತ್ತಳೆಗಳಂತಹ ತೋಟಗಾರಿಕೆ ಬೆಳೆಗಳಿಗೆ ಸೂಕ್ತವಾಗಿದೆ. ಬಳಸುವ ಪ್ರಮಾಣ ಎಕರೆಗೆ 100 kg ಕಿಸಾನ್ ಕೇಲಶ್ ಈಗ ನಿಮ್ಮ ಹತ್ತಿರದ ಅಂಗಡಿಯಲ್ಲಿ ಲಭ್ಯ. 50 ವರ್ಷಗಳಿಂದ ರೈತರ ಪ್ರಗತಿಗಾಗಿ ಶ್ರಮಿಸುತ್ತಿರುವ ಏಕೈಕ ಸರ್ಕಾರಿ ಸಂಸ್ಥೆ. ಆತ್ಮೀಯ ಪ್ರಜಾಪ್ರಭುಗಳೇ, ನಿಮಗೆಲ್ಲ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಶಾಸಕ HR ಗವಿಯಪ್ಪ. ಎಂದಿನಂತೆ ಇದೇ ತಿಂಗಳ 25ರಂದು ಶುಕ್ರವಾರ ಬೆಳಿಗ್ಗೆ 9:00 to 10:00 ಹೊಸಪೇಟೆ ಆಕಾಶವಾಣಿಯ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಮಾತನಾಡಲಿದ್ದೇನೆ. ನಿಮ್ಮ ಸಮಸ್ಯೆ ಹಾಗೂ ಸಲಹೆ ಸೂಚನೆಗಳೊಂದಿಗೆ ನನಗೆ ಕರೆ ಮಾಡಿ. ಬನ್ನಿ, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಾ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಪಥದತ್ತ ನಾವು ನೀವು ಒಟ್ಟಿಗೆ ಹೆಜ್ಜೆ ಹಾಕೋಣ. ಒಂದು ವೇಳೆ ದೂರವಾಣಿ ಮುಖಾಂತರ ಮಾತನಾಡಲು ಆಗದಿದ್ದರೆ ಪತ್ರ ಮುಖೇನ ನಿಮ್ಮ ಸಮಸ್ಯೆಯನ್ನು ನಮಗೆ ತಿಳಿಸಬಹುದು. ಕೇಳುಗರೇ ಗಮನಿಸಿ, ಇದೇ ತಿಂಗಳ 25ರಂದು ಶುಕ್ರವಾರ ಬೆಳಗ್ಗೆ 9:10 to 10:00 ನೇರ ಫೋನಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ HR ಗವಿಯಪ್ಪ ಅವರು ಭಾಗವಹಿಸಲಿದ್ದಾರೆ. ನಿಮ್ಮ ಸಮಸ್ಯೆ ಹಾಗೂ ಸಲಹೆ ಸೂಚನೆಗಳೊಂದಿಗೆ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ದೂರವಾಣಿ ಸಂಖ್ಯೆಗಳು 200093 ಹಾಗೂ 221100. ಹೊಸಪೇಟೆಯ ಹೊರಭಾಗದಿಂದ ಕರೆ ಮಾಡುವವರಿಗೆ STD ಸಂಖ್ಯೆ 08394. ಒಂದು ವೇಳೆ ದೂರವಾಣಿ ಮುಖಾಂತರ ಮಾತನಾಡಲು ಸಾಧ್ಯವಿಲ್ಲದಿದ್ದಲ್ಲಿ ಪತ್ರ ಮುಖೇನ ನೀವು ಸಮಸ್ಯೆಯನ್ನು ನಮಗೆ ತಿಳಿಸಬಹುದು. ಪತ್ರ ಬರೆಯಲು ನಮ್ಮ ವಿಳಾಸ ಕೇಂದ್ರ ನಿರ್ದೇಶಕರು ಆಕಾಶವಾಣಿ ಹೊಸಪೇಟೆ 583201. ಈ ಕಾರ್ಯಕ್ರಮದ ಪ್ರಾಯೋಜಕರು HRG ಗ್ರೂಪ್ ಹೊಸಪೇಟೆ. ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಯುವ ನಾಯಕರು ಹಾಗೂ ವಿಜಯನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾಮಾಜಿಕ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಶ್ರೀ HRG ಗುರುದತ್ ಹಾಗೂ ಶ್ರೀ HRG ವಿರೂಪಾಕ್ಷ. ಬನ್ನಿ, ಎಲ್ಲರೂ ಸೇರಿ ವಿಜಯನಗರ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿಯೆಡೆಗೆ ಮುನ್ನಡೆಸೋಣ. ನೀಗಿ ಬೆಳೆಯುವ ಗುಣವಿರುವ ಜೋಳ, ಬರಗಾಡಿನ ಬಂಟೆ ಇದಕ್ಕೆ ಎನ್ನುವರು ಕೇಳ, ಬರಗಾಡಿನ ಬಂಟೆ ಇದಕ್ಕೆ ಎನ್ನುವರು ಕೇಳ. ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ, ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ. ಸಂತತಿ ಸಬಲೆಯೂ ಆಗಿ ಆಗಿ ಅರಿವಿನ ಬಲದಿ ಸಬಲೆಯೂ ಆಗಿ ಮನೆ ಬೆಳಗುವಳಿ ಭಾಗ್ಯವತಿ ಮನೆ ಬೆಳಗುವಳಿ ಸೌಭಾಗ್ಯವತಿ ಮನೆ ಬೆಳಗುವಳಿ ಸೌಭಾಗ್ಯವತಿ ಸೌಭಾಗ್ಯವತಿ ಮನೆ ಮಂದಿಯ ಸುಖ ಪಾಲನೆ ಮಾಡಿ ಪ್ರೇಮದಿ ಪೊರೆವಳು ಮನೆಯೊಡತಿ ಪ್ರೇಮದಿ ಪೊರೆವಳು ಮನೆಯೊಡತಿ ಮನೆಯೊಡತಿ ಚಕ್ಕನೆ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಝರಿಯಾಗಿ ಕುಖ್ಯಾತನಾಗಿದೆ ನಾನು ಝರಿಯಾಗಿ ಕುಖ್ಯಾತನಾಗಿದೆ ನಾನು ಮೊಳಕೆ ಕಾಂಡ ಎಲಿ ಮ್ಯಾಲೆ ಕಾಂಡ ಎಲಿ ಮ್ಯಾಲೆ ಬೇರು ಇರಲಿ ಎಲ್ಲವ ತಿಂದು ತೇಗುವೆ ನಾನು ರೈತನು ಬಾಯಿ ಬಡಿಯುವನು ಎಲ್ಲವ ತಿಂದು ತೇಗುವೆ ನಾನು ರೈತನು ಬಾಯಿ ಬಡಿಯುವನು ಬನಕಿ ಚಕ್ಕನೆ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಝರಿಯಾಗಿ ಕುಖ್ಯಾತನಾಗಿದೆ ನಾನು ಝರಿಯಾಗಿ ಕುಖ್ಯಾತನಾಗಿದೆ ನಾನು ನಸುಕು ರಾತ್ರಿಯಲ್ಲಿ ಬೇಸಿಗೆ ಮಳೆಗಾಲದಲ್ಲಿ ನಸುಕು ಬೆಳಕು ರಾತ್ರಿಯಲ್ಲಿ ಬೇಸಿಗೆ ಮಳೆಗಾಲದಲ್ಲಿ ಬೆಳೆಗಳ ಮೇಲೆ ಬೆಳೆಯುವೆ ನಾನು ರೈತನು ಬಾಯಿ ಬಡಿಯುವನು ಬೆಳೆಗಳ ಮೇಲೆ ಬೆಳೆಯುವೆ ನಾನು ರೈತನು ಬಾಯಿ ಬಡಿಯುವನು ಒನಕೆ ಚಕ್ಕನೆ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಝರಿಯಾಗಿ ಕುಖ್ಯಾತನಾಗಿರೆ ನಾನು ಝರಿಯಾಗಿ ಕುಖ್ಯಾತನಾಗಿರೆ ನಾನು ಕಪ್ಪೆ ಹಾವು ಇರುವೆ ಇವುಗಳಿಗೆ ಹೆದರುವೆ ಕಪ್ಪೆ ಹಾವು ಇರುವೆ ಇವುಗಳಿಗೆ ಹೆದರುವೆ ಇವು ಇಲ್ಲದಲ್ಲಿ ಜಿಗಿದಾಡುವೆ ನಾನು ರೈತನು ಬಾಯಿ ಬಡಿಯುವನು ಇವು ಇಲ್ಲದಲ್ಲಿ ಜಿಗಿದಾಡುವೆ ನಾನು ರೈತನು ಬಾಯಿ ಬಡಿಯುವನು ಇವು ಇಲ್ಲದಲ್ಲಿ ಜಿಗಿದಾಡುವೆ ನಾನು ರೈತನು ಬಾಯಿ ಬಡಿಯುವನು ಬನಕಿ ಚಕ್ಕಲಿ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಝರಿಯಾಗಿ ಕುಖ್ಯಾತನಾಗಿರೆ ನಾನು ಬನಕಿ ಚಕ್ಕಲಿ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಝರಿಯಾಗಿ ಕುಖ್ಯಾತನಾಗಿರೆ ನಾನು ಝರಿಯಾಗಿ ಕುಖ್ಯಾತನಾಗಿ ಬರುತ್ತೀಯ ಚಂದಿರನೆಡೆಗೆ ಚಂದಿರನೆಡೆಗೆ